ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ, ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಕೀಟನಾಶಕಗಳ ವಿವೇಚನಾಯುತ ಬಳಕೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ರಸಗೊಬ್ಬರಗಳು, ಕೀಟನಾಶಕಗಳು ಮತ್ತು ರೋಗನಾಶಕಗಳು ಹಾಗೆ ಕಳೆನಾಶಕಗಳು, ಇವುಗಳನ್ನು ಹೊರತುಪಡಿಸಿ ನಾವು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನುವಂತಹ ಒಂದು ಹಂತವನ್ನು ತಲುಪಿದ್ದೇವೆ. ಈಗ ನಾನು ಹೇಳಿದಂತಹ ವಸ್ತುಗಳಲ್ಲಿ ಯಾವುದೇ ಒಂದು ವಸ್ತುವಿನ ಕೊರತೆ ಆದರೂ ಕೂಡ ನಮ್ಮ ಕೃಷಿ ಸಮರ್ಪಕವಾಗಿ ಆಗೋದಿಲ್ಲ, ಸಾಕಷ್ಟು ಸಮಸ್ಯೆಗಳನ್ನು ರೈತರು ಎದುರಿಸಬೇಕಾಗುತ್ತೆ. ಆದರೆ ಏನು ನಮ್ಮ ಅನುಕೂಲಕ್ಕಾಗಿ ನಾವು ರಸಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು, ರೋಗನಾಶಕ ಇರ್ಬೋದು, ಇವುಗಳನ್ನು ಬಳಕೆಯನ್ನು ಮಾಡ್ತಾ ಇದ್ದೇವೋ ಅದನ್ನು ಎಷ್ಟರ ಮಟ್ಟಿಗೆ ನಾವು ಸರಿಯಾಗಿ ಬಳಕೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಅಂತ ಹೇಳಿದರೆ ನಮ್ಮ ಬೆಳೆಗೆ ಅಗತ್ಯ ಇರುವಂತಹ ರಸಗೊಬ್ಬರದ ಪ್ರಮಾಣ ಎಷ್ಟು, ಕೀಟನಾಶಕಗಳ ಪ್ರಮಾಣ ಎಷ್ಟು, ಅಷ್ಟನ್ನು ನಾವು ಮಾತ್ರ ಬಳಕೆಯನ್ನು ಮಾಡ್ತಾ ಇದ್ದೇವೋ ಅಥವಾ ಅದಕ್ಕೂ ಕೂಡ ಹೆಚ್ಚಿನದ್ದಾಗಿ ನಾವು ಬಳಕೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ವಿಷಯದ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡ್ತೇವೆ. ಇವತ್ತು ಯಾವುದೇ ಒಂದು ವಸ್ತುವನ್ನು ನಾವು ಬಳಕೆ ಮಾಡಿದಾಗ ಅಡ್ಡಪರಿಣಾಮ ಅನ್ನುವಂಥದ್ದನ್ನು ಗಮನಿಸ್ತೇವೆ. ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಇರ್ಬೋದು, ಔಷಧಿ ಇರ್ಬೋದು, ಇವೆಲ್ಲವೂ ಕೂಡ ಬೇರೆ ಬೇರೆ ತರಹದ ಅಡ್ಡಪರಿಣಾಮ ಮತ್ತು ಸೈಡ್ ಎಫೆಕ್ಟ್ಸನ್ನು ಮಾಡ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಈ ರಸಗೊಬ್ಬರ ಮತ್ತು ಕೀಟನಾಶಕಗಳು ನಮ್ಮ ಮಣ್ಣಿನ ಮೇಲೆ ಮತ್ತು ಪರಿಸರದ ಮೇಲೆ ಏನೆಲ್ಲ ಅಡ್ಡ ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ, ಅದರಿಂದ ಮುಂದಿನ ದಿವಸಗಳಲ್ಲಿ ನಾವು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪದಲ್ಲಿ ಇರುವಂತಹ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಚನ್ನಕೇಶವ ಅವರು. ಚನ್ನಕೇಶವ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್ ಅವರೇ. ಸರ್, ಇವತ್ತು ನಾವು ಕೃಷಿಯಲ್ಲಿ ಈಗಾಗಲೇ ಹೇಳಿದಾಗೆ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನ ಬಳಕೆಯನ್ನ ಮಾಡ್ತಾ ಇದ್ದೇವೆ. ಈ ಕೀಟನಾಶಕ ಮತ್ತು ರಸಗೊಬ್ಬರಗಳನ್ನ ನಾವು ಸಮರ್ಪಕವಾಗಿ ಮತ್ತೆ ಸಬಲವಾಗಿ ಬಳಕೆಯನ್ನ ಮಾಡ್ತಾ ಇದ್ದೀವ ಅಂತ. ಅಲ್ಲ, ಬಹಳ ಒಳ್ಳೆ ಒಂದು ವಿಚಾರ ಇದು ಅಂತ ಹೇಳ್ಬೋದು ನಾವು. ಏಕೆಂದ್ರೆ ಇತ್ತೀಚಿನ ಒಂದು ಆಧುನಿಕ ಕೃಷಿಯಲ್ಲಿ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಆಧುನಿಕ ಕೃಷಿಯಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಕಡೆ ನಾವು ವಿವೇಚನೆ ಇಲ್ಲದಲೇ ನಾವು ಯಥೇಚ್ಛವಾಗಿ ಇವತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ ಆಗಿರ್ಬೋದು, ಕೀಟನಾಶಕಗಳ ಬಳಕೆ ಆಗಿರ್ಬೋದು, ರೋಗನಾಶಕ ಬಳಕೆ ಆಗಿರ್ಬೋದು, ಕಳೆನಾಶಕ ಬಳಕೆ ಆಗಿರ್ಬೋದು, ಇವೆಲ್ಲದನ್ನು ಕೂಡ ನಾವು ಬಹಳ ಜಾಗರೂಕತೆಯಿಂದ ಇವತ್ತು ಉಪಯೋಗನ ಮಾಡಬೇಕಾಗುತ್ತೆ. ಈಗ ಎಷ್ಟೋ ನಾವು ನೋಡ್ತಾ ಇದ್ದೀವಿ ಇವತ್ತು ಸಾಕಷ್ಟು ರೋಗ ರುಜಿನಗಳು ಮನುಷ್ಯರಲ್ಲಿ ಯಥೇಚ್ಛವಾಗಿ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತಂದರೆ ಮುಖ್ಯವಾಗಿ ನಮ್ಮ ಬೆಳೆಗಳಿಂದ ಇರ್ತಕ್ಕಂಥ ಒಂದು ಅನಾರೋಗ್ಯ ಆಗಿರ್ಬೋದು, ನಮ್ಮ ಮಣ್ಣಿನ ಅನಾರೋಗ್ಯ ಅಂತಕ್ಕಂಥದ್ದು. ಈಗ ಮಣ್ಣೇ ಇವತ್ತು ಆರೋಗ್ಯ ಇಲ್ಲ ಅಂತಂದ್ರೆ ನಮ್ಮ ಆರೋಗ್ಯ ನಾವು ನೋಡ್ತಾ ಇದ್ದೀವಿ ಈಗಲೇ ಎಷ್ಟು ಸಮಸ್ಯೆಯಿಂದ ನಾವು ಮನುಕುಲವೇ ಇವತ್ತು ಚಿಂತೆಗೀಡಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಕೊರೋನಾ ಬಂದಾಗ ಸಂದರ್ಭದಲ್ಲಿ. ಯಾಕೆ ಅಂದ್ರೆ ಇಮ್ಯುನಿಟಿ ಇಲ್ಲ ನಮ್ಮಲ್ಲಿ, ನಮ್ಮಲ್ಲಿ ಒಂದು ನಿರೋಧಕ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗ್ತಿದೆ ಅಂತಕ್ಕಂಥದ್ದು ದೇಹದಲ್ಲಿ. ಇದಕ್ಕೆಲ್ಲ ಪ್ರಮುಖ ಕಾರಣ ಅಂದ್ರೆ ಮುಖ್ಯವಾಗಿ ನಾವು ವಿವೇಚನೆ ಇಲ್ಲದೇನೆ ನಾವು ಅನೇಕ ಈ ರಾಸಾಯನಿಕಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಅಂತದ್ದು ಬಹಳ ಮುಖ್ಯವಾದ ಇವತ್ತು ನಾವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಭಾರತೀಯ ಪ್ರಜೆ ಆಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯ ಕೃಷಿಯಲ್ಲಿ ನಾವೆಷ್ಟು ನಾವು ಜಾಗರೂಕತೆಯಿಂದ ವೈಜ್ಞಾನಿಕವಾಗಿ ನಾವು ಬಹಳ ಒಂದು ಶಿಫಾರಸಿನ ಪ್ರಮಾಣವನ್ನು ಮಾಡಿದ್ದಾದಲ್ಲಿ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ. ಆದ್ರೆ ಏನ್ ಮಾಡ್ತಿದ್ದೀವಿ ಅಂತಂದ್ರೆ, ಉದಾಹರಣೆಗೆ ನಾನು ಸಣ್ಣ ಒಂದು ಸರಳವಾದ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಭೂಮಿಗೆ ತಕ್ಕಂತೆ ನಾವು ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು ಅಂತ ಹೇಳ್ತೀವಿ ನಾವು. ಭೂಮಿ ಪರೀಕ್ಷೆ ಮಾಡಿಸಿ, ಮಣ್ಣಿನ ಪರೀಕ್ಷೆ ಮಾಡಿಸಿ, ಮಣ್ಣಿನಲ್ಲಿ ಯಾವ ಪೋಷಕಾಂಶ ಕೊರತೆ ಇದೆ, ಯಾವ ಪೋಷಕಾಂಶ ಹೆಚ್ಚಾಗಿದೆ, ಅದನ್ನು ನೋಡಿಕೊಂಡು ನಾವು ಮಿತವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದಾಗ ಯಾವುದೇ ರೀತಿ ಮಣ್ಣಿನ ಮೇಲೆ ದುಷ್ಪರಿಣಾಮ ಆಗೋದಿಲ್ಲ ಅಂತಕ್ಕಂಥದ್ದು. ಮಣ್ಣಿನ ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ, ಮಣ್ಣಿನ ಆರೋಗ್ಯನ ಸಂರಕ್ಷಿಸಬಹುದು, ಆಮೇಲೆ ಅದರಿಂದ ಬೆಳೆಗಳು ಕೂಡ ಚೆನ್ನಾಗಿ ಬರ್ತದೆ. ಅದರ ಜೊತೆಗೆ ನಾವು ಕೂಡ ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದು, ನಮ್ಮ ಆರೋಗ್ಯನು ಕೂಡ ಕಾಪಾಡಕ್ಕೆ ಸಾಧ್ಯತೆ ಅಂತಾಳೆ. ಸುಮ್ಮನೆ ಯಥೇಚ್ಛವಾಗಿ ಗೊಬ್ಬರ ಹಾಕ್ತೀವಿ, ಉದಾಹರಣೆಗೆ ನಮಗೆ ಗೊತ್ತೇ ಇರೋದಿಲ್ಲ, ಕಾಳೇಗೌಡರು 10 ಮೂಟೆ ಹಾಕಿದ್ರೆ ನಾವು 10 ಮೂಟೆ ಹಾಕೋದು ಆಲೂಗಡ್ಡೆ, ಇನ್ನೊಂದೆರಡು ಜಾಸ್ತಿ, ನಾವೇನ್ ಕಡಿಮೆ ಅಂತಕ್ಕಂಥದ್ದು, ನಾವೇನ್ ಕಡಿಮೆ, ನಮ್ಗೇನ್ ಕೊರತೆ ಇದೆ, ಏ ತಾಮ್ರ ಮೂಟೆ ಎಲ್ಲ ಎಷ್ಟು ಸಾಧ್ಯ ಅಷ್ಟು ಅಂತ ಅಂದು ನಾವು ಹಾಕ್ತಾ ಇರ್ತೀವಿ, ಇದು ತಪ್ಪು. ಆಮೇಲೆ ಕಾಂಪ್ಲೆಕ್ಸ್ ಗೊಬ್ಬರಗಳು, ಅನೇಕ ಇವತ್ತು ಕಾಂಪ್ಲೆಕ್ಸ್ ಗೊಬ್ಬರಗಳು ಒಂದು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ, ಅವುಗಳಲ್ಲಿ ಒಂದು ಅಂಶವನ್ನ ನಾವು ಗಮನಿಸದೇ ಇಲ್ಲ, ಅದರಲ್ಲಿ NPK ಅಂತ ಇರ್ತದೆ, ಸಾರಜನಕ ರಂಜಕ ಪೊಟಾಶ್, ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ ಅದು, ನಮಗೆ ಬೆಳಗ್ಗೆ ಆಲೂಗಡ್ಡೆಗೆ ಎಷ್ಟು ಬೇಕು, ಶುಂಠಿಗೆ ಎಷ್ಟು ಬೇಕು, ಜೋಳಕ್ಕೆ ಎಷ್ಟು ಬೇಕು, ಅಷ್ಟನ್ನು ಮಾತ್ರ ನಾವು ಲೆಕ್ಕಾಚಾರವಾಗಿ ನಾವು ಹಾಕ್ತಕ್ಕಂಥ ಒಂದು ಪ್ರಮೇಯ ಇವತ್ತು ನಮ್ಮ ರೈತರಲ್ಲೂ ಇಲ್ಲ, ಅದನ್ನು ಹೇಳ್ಕೊಡ್ತಕ್ಕಂಥವ್ರು ಕೂಡ ಕಡಿಮೆ ಆಗಿದ್ದಾರೆ ಅಂತಕ್ಕಂಥದ್ದು. ಆಮೇಲೆ ಯಾರಿಗೂ ಕೂಡ ಇವತ್ತು ತಾಳ್ಮೆ ಇಲ್ಲ ಕೇಳೋಕೆ, ಹಾಗಾಗಿ ಎಷ್ಟು ಹಾಕ್ಬೇಕು ಅಂತ ತಾಳ್ಮೆ ಇಲ್ಲ, ಒಂದು ಮೂಟೆ ಹಾಕಕ್ಕೂ ಮೂಟೆ ಹಾಕೋದಷ್ಟೇ. ಈ ರೀತಿಯಾಗಿ ವಿವೇಚನೆ ಇಲ್ಲದೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ಮಣ್ಣಿನಲ್ಲಿ ಅನೇಕ ವಿಷ ವಸ್ತುಗಳು ವರ್ಷ ಕಳೆದಂತೆಲ್ಲ ಸೇರ್ತಾ ಹೋಗ್ತಾ ಇರ್ತದೆ. ಉದಾಹರಣೆಗೆ ಫಾಸ್ಫ್ಯಾಟಿಕ್ ಫರ್ಟಿಲೈಸರ್ ಅಂತ ಹೇಳ್ತೀವಿ ನಾವು, ಈ ರಂಜಕ ಗೊಬ್ಬರಗಳು, ಉದಾಹರಣೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು, ಆಮೇಲೆ ರಾಕ್ ಫಾಸ್ಫೇಟ್ ಆಗಿರ್ಬೋದು, ಅಥವಾ DAP ಆಗಿರ್ಬೋದು. ಉದಾಹರಣೆ ಇವನ್ನ ನಾವು ಸುಮ್ಮನೆ ಹಾಕ್ತಾ ಹೋದಾಗೆಲ್ಲ ನಾವು ಯಥೇಚ್ಛವಾಗಿ ಹಾಕಿದಾಗ ಏನಾಗುತ್ತೆ, ಮಣ್ಣಿನಲ್ಲಿ ಅನೇಕ ವಿಷ ವಸ್ತುಗಳು, ಭಾರ ವಸ್ತುಗಳು ಅಂತ ಹೇಳ್ತೀವಿ, ಅಂದರೆ ಹೆವಿ ಮೆಟಲ್ಸ್ ಅಂತೇಳಿ, ಉದಾಹರಣೆ ಕ್ಯಾಡ್ಮಿಯಂ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಸೀಸಾ ಆಗಿರ್ಬೋದು, ಅಥವಾ ಲೆಡ್ ಅಂದ್ರೆ ಸೀಸಾ, ಆಮೇಲೆ ಅಥವಾ ಆರ್ಸೆನಿಕ್ ಅಂಶ ಆಗಿರ್ಬೋದು, ಮರ್ಕ್ಯೂರಿ ಆಗಿರ್ಬೋದು, ಪಾದರಸ, ಇವೆಲ್ಲ ಅಂಶಗಳು ವರ್ಷ ವರ್ಷ ವರ್ಷ ಭೂಮಿಯಲ್ಲಿ ಶೇಖರಣೆ ಆಗ್ತಾ ಹೋಗ್ತದೆ. ಅಂತ ಒಂದು ನಾವು ಭೂಮಿಯಲ್ಲಿ ಮಣ್ಣಿನಲ್ಲಿ ನಾವು ಬೆಳೆಗಳನ್ನು ಬೆಳೆದಾಗ ಆ ಬೆಳೆಗಳು ಆ ವಿಷ ವಸ್ತುಗಳನ್ನು ಹೀರ್ಕೊಳ್ತವೆ ಅಂತಕ್ಕಂಥದ್ದು. ಯಾಕೆಂದ್ರೆ ಅದು ಅಷ್ಟು ಸುಲಭವಾಗಿ ಮಣ್ಣಿಂದ ಆಚೆ ಹೋಗುದಿಲ್ಲ, ಹೆವಿ ಮೆಟಲ್ಸ್ ಬಹಳ ಸ್ಟ್ರಾಂಗ್ ಆಗಿ ಬಹಳ ಬಲವಾಗಿ ಮಣ್ಣಿನಲ್ಲೇ ಹಿಡಿದಿಟ್ಕೊಂಡಿರುತ್ತದೆ ಅಂತಕ್ಕಂಥದ್ದು. ಅವಾಗ ಏನಾಗುತ್ತೆ, ಬೆಳೆಗಳು ತಗೊಳ್ತವೆ, ಬೆಳೆಗಳಿಂದ ನಾವು ತಿಂತೀವಿ, ತರಕಾರಿಗಳಾಗಿರ್ಬೋದು ಅವತ್ತು ದವಸ ಧಾನ್ಯ ಆಗಿರ್ಬೋದು, ತಿಂದಾಗ ನಮ್ಮ ದೇಹದೊಳಗೆ ಕೂಡ ಆ ಒಂದು ವಿಷ ವಸ್ತುಗಳು ಸೇರ್ಕೊಳ್ತವೆ ಅಂತಕ್ಕಂಥದ್ದು. ಇದರಿಂದ ಕಿಡ್ನಿಗೆ ತೊಂದರೆ ಆಗ್ತಕ್ಕಂಥದ್ದು, ಆಮೇಲೆ ಹೃದಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಹೀಗೆ ಅನೇಕ ಕಾಯಿಲೆಗಳಿಗೆ ಒಂದು ಆಸ್ಪದ ಆಗುತ್ತೆ ಅಂತಕ್ಕಂಥದ್ದು. ಈ ರಾಸಾಯನಿಕ ಗೊಬ್ಬರಗಳ ವಿವೇಚನಾಯುತವಾದಂತಹ ಬಳಕೆ ಅಂತ ಅಂದ್ರೆ ಹೇಗೆ, ಮತ್ತೆ ಹೇಗೆ ಅದನ್ನ ಮಾಡ್ಬೇಕು? ಈಗ ಕೃಷಿ ಮಾಡಿದೀನಿ ಅಂದ ತಕ್ಷಣ ರಸಗೊಬ್ಬರಗಳನ್ನ ಬಳಕೆ ಮಾಡ್ಲೇಬೇಕು ಹೇಗೆ? ಖಂಡಿತ ನೋಡಿ, ನನಗೆ ಬಹಳ ಸಂತೋಷಕರವಾದ ಸಂಗತಿ ಅಂತಂದ್ರೆ, ನಾನು ಮಣ್ಣು ವಿಜ್ಞಾನಿ, ಇವತ್ತು ನನಗೆ ಎಷ್ಟೋ ರೈತರು ನಮಗೆ ಫೋನ್ ಮಾಡ್ತಾ ಇದ್ದಾರೆ, ನನಗೆ ಅವ್ರು ಹೆಚ್ಚು ಮಾಡಿದಷ್ಟು ನನಗೆ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ರೈತ ಬಾಂಧವರು ಇವತ್ತು ಇತ್ತೀಚಿನ ದಿನಗಳಲ್ಲಿ ನನಗೆ ಬೆಳಗ್ಗಿಂದ ರಾತ್ರಿ 8-9 ಫೋನ್ ಮಾಡ್ತಾರೆ, ಸರ್ ಈಗ ಆಲೂಗಡ್ಡೆಗೆ ಎಷ್ಟು ಗೊಬ್ಬರ ಹಾಕ್ಬೇಕು, ಶುಂಠಿಗೆ ಎಷ್ಟು ಗೊಬ್ಬರ ಹಾಕ್ಬೇಕು, ಆಮೇಲೆ ಈಗ ಜೋಳಕ್ಕೆ ಎಷ್ಟು ಹಾಕ್ಬೇಕು ಸರ್, ಅಡಿಕೆಗೆ ಎಷ್ಟು ಹಾಕ್ಬೇಕು, ಆಮೇಲೆ ತೆಂಗಿಗೆ ಎಷ್ಟು ಗೊಬ್ಬರ ಕೊಡ್ಬೇಕು, ನಾವು ಹೊಸದಾಗಿ ನಾಟಿ ಮಾಡಿದೀವಿ ಅಡಿಕೆಯನ್ನ, ನಾವ್ ಎಷ್ಟು ಗೊಬ್ಬರ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಈ ನಾಟಿ ಮಾಡಿದ ತಕ್ಷಣನೇ ಕೊಡ್ಬೇಕು, ಅಥವಾ ಎಷ್ಟು ವರ್ಷ ನಾವು ಕಾಯಬೇಕು, ಈ ರೀತಿ ಅನೇಕ ಪ್ರಶ್ನೆಗಳನ್ನ ನಮಗೆ ರೈತರು ಮಾಡ್ತಿರತಕ್ಕಂಥದ್ದು ಬಹಳ ಸಂತೋಷಕರವಾದ ಬೆಳವಣಿಗೆ ಇದು. ಯಾಕೆಂದ್ರೆ ಇದು ರೈತರು ಕೂಡ ಒಂದು ವೈಜ್ಞಾನಿಕದ ಒಂದು ಚಿಂತಕರಾಗಿದ್ದಾರೆ, ವೈಜ್ಞಾನಿಕದತ್ತ ಸಾಕ್ತಾ ಇದ್ದಾರೆ ಅಂತಕ್ಕಂಥದ್ದು, ಒಳ್ಳೆ ಮನೋಭಾವ ಬೆಳೀತಾ ಇದೆ ಅಂತಕ್ಕಂಥದ್ದು. ಇದು ಬಹಳ ಮುಖ್ಯ ಅಂದ್ರೆ ಮಣ್ಣು ಪರೀಕ್ಷೆ ಪ್ರಥಮವಾಗಿ ಮಾಡಿಸ್ಬೇಕು ಪ್ರತಿಯೊಬ್ಬ ರೈತರು. 3 ವರ್ಷಕ್ಕೆ ಒಂದು ಸಾರಿ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಪೋಷಕಾಂಶಗಳನ್ನ ನೋಡಿಕೊಂಡು ಎಷ್ಟು ನಾವು ಆ ಬೆಳೆಗಳಿಗೆ ಶಿಫಾರಸು ಮಾಡಿದ್ದೀವಿ. ಉದಾಹರಣೆಗೆ ಜೋಳ, ಮುಸ್ಕಿನ ಜೋಳದ 40-20-10 ಅಂತ ಹೇಳ್ತೀವಿ, ಅಂದ್ರೆ 40 KG ಸಾರಜನಕ, 20 KG ರಂಜಕ, 10 KG ಪೊಟಾಶ್ ಅಂತ ಹೇಳಿ. ಉದಾಹರಣೆ ನಾನು ಹೇಳ್ತೇವೆ, ಈ ಒಂದು ಪೋಷಕಾಂಶವನ್ನ ಆಧರಿಸಿ ಆ ಬೆಳೆಗೆ ಅನುಗುಣವಾಗಿ ನಾವು ಕೊಟ್ಟಾಗ ಯಾವುದೇ ರೀತಿ ಒಂದು ದುಷ್ಪರಿಣಾಮ ಮಣ್ಣಿಗೂ ಆಗೋದಿಲ್ಲ, ಮತ್ತೆ ನಮಗೆ ಮಿತವಾಗಿ ಗೊಬ್ಬರ ಬಳಕೆ ಮಾಡಿದಾಗ ಆಗುತ್ತೆ, ಮತ್ತೆ ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ನಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಇದನ್ನ ಪ್ರತಿಯೊಬ್ಬ ರೈತರು ಪಾಲನೆ ಮಾಡಬೇಕು. ಈಗ ಏನಾಗುತ್ತೆ, ಅಲ್ಲಿ ನಮಗೆ ಬೇಡಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಯೂರಿಯಾ ಗೊಬ್ಬರ. ಹೌದು, ಯಾಕೆಂದ್ರೆ ಅದು ಜಾಸ್ತಿ ಹಾಕಿದಂಗೆಲ್ಲ ಜಾಸ್ತಿ ಕೆಳುತ್ತೆ ಭೂಮಿ ಅಂತಕ್ಕಂಥದ್ದು. ಈಗ ಮೊದಲು 1950 ನಾವು 1 KG ಗೊಬ್ಬರ ಹಾಕಿದಾಗ 14 KG ಉತ್ಪನ್ನ ಸಿಗ್ತಾ ಇತ್ತು, ಆದ್ರೆ ಇವತ್ತು 1 KG ಗೊಬ್ಬರ ಹಾಕಿದಾಗ ನಮಗೆ 6 KG ಉತ್ಪನ್ನ ಸಿಗ್ತಾ ಇದೆ. ಇದು ನಾವು ಬಹಳ ಗಮನಿಸಬೇಕಾದಂತ ವಿಚಾರ ಇದು. ಯಾಕೆ ಇಷ್ಟು ಭೂಮಿ ಶಕ್ತಿ ಕಡಿಮೆ ಆಯ್ತು? ನಾವು ವಿವೇಚನೆ ಇಲ್ಲದೆ ಗೊಬ್ಬರವನ್ನು ಹಾಕೋದ್ರಿಂದ. ಆ ಭೂಮಿಗೆ ಹೆಚ್ಚು ಹೆಚ್ಚು ಗೊಬ್ಬರ ಹಾಕಿದಂಗೆ ಹೆಚ್ಚು ಹೆಚ್ಚು ಮತ್ತೆ ಕೇಳುತ್ತೆ ವರ್ಷ ವರ್ಷ. ಮಿತವಾಗಿ ಗೊಬ್ಬರ ಹಾಕಿದಾಗ ಅದಕ್ಕೆ ಹೆಚ್ಚು ಸಾವಯವ ಗೊಬ್ಬರಗಳನ್ನು ತುಂಬಿಸ್ಬೇಕು ಭೂಮಿಗೆ, ಅದು ಬಹಳ ಮುಖ್ಯ. ನಾವ್ ಎಷ್ಟೇ ಈಗ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಲಾಂಗ್ ಟರ್ಮ್ ಎಕ್ಸ್ಪೆರಿಮೆಂಟೇ ಮಾಡ್ತಿದೀವಿ ನಾವು, ಅಂದ್ರೆ ದೀರ್ಘಾವಧಿ ರಸಗೊಬ್ಬರಗಳ ಬಳಕೆಯಿಂದ ಆಗ್ತಕ್ಕಂತ ಒಂದು ಪರಿಣಾಮಗಳು ಅಂತೇಳಿ ಸುಮಾರು 25-30 ವರ್ಷದಿಂದಲೂ ಒಂದು ಸಂಶೋಧನೆ ನಡೀತಾ ಇದೆ. ಸೊ ಆ ಒಂದು ಸಂಶೋಧನೆ ಫಲಿತಾಂಶ ನೋಡಿದಾಗ ನಾವು ಯಥೇಚ್ಛವಾಗಿ ನಾವು ಯೂರಿಯಾ ಗೊಬ್ಬರ, ಡಿ ಎ ಪಿ ಗೊಬ್ಬರ ಇಂಥವೆಲ್ಲ ಹಾಕಿದಾಗ ಮಣ್ಣು ಹುಳಿ ಆಗುತ್ತೆ ಅಂತಕ್ಕಂಥದ್ದು, ಮಣ್ಣು ಹುಳಿ ಆಗುತ್ತೆ, ಮಣ್ಣು ಕೂಡ ಅದು ಫಲವತ್ತತೆ ಆಗೋದು ಕಳ್ಕೊಳ್ತದೆ, ಆಮೇಲೆ ತನ್ನ ಶಕ್ತಿ ಕಳ್ಕೊಳ್ತದೆ, ಆಮೇಲೆ ಸಾವಯವ ಅಂಶವನ್ನು ಕಳ್ಕೊಳ್ತದೆ. ಯಾಕೆಂದ್ರೆ ಸಾವಯವ ಅಂಶ ಯಾರು ಸಾಕಷ್ಟು ನಾವು ಆಗ್ತಾ ಇಲ್ಲ ಇವತ್ತು, ಯಾಕೆಂದ್ರೆ ಅದು ಸಿಗ್ತಾ ಇಲ್ಲ ಅಂತಲೂ ಕೂಡ ಒಂದ್ ಕಡೆ ನಮ್ಮ ರೈತ ಅಂದ್ರೆ ಹೇಳ್ತಾರೆ, ಏ ಕೊಟ್ಟಿಗೆ ಒಬ್ಬರನ್ನೇ ಇಲ್ಲ ಸರ್ ಎಲ್ಲಿ ಹಾಕೋದು ಅಂತೇಳಿ. ಕನಿಷ್ಠ ಪಕ್ಷನಾದ್ರೂ ನಾವು 2 ವರ್ಷಕ್ಕೊಂದ್ಸರಿ ನಾರು ನಾವು 1 ಎಕರೆಗೆ 10-15 ಟನ್ಗಳಷ್ಟು ಆದ್ರೂ ನಾವು ಹಾಕ್ಬೇಕು ಅಂತಕ್ಕಂಥದ್ದು ಈ ಸಾವಯವ ಅಂಶವನ್ನ. ಓಕೆ ಸರ್, ತಾವು ಆರಂಭದಲ್ಲಿ ಹೇಳಿದ್ರಿ ಯಾವುದೇ ಒಬ್ಬ ರೈತ ಬೆಳೆ ಮಾಡೋದಕ್ಕಿಂತ ಮೊದಲು ಮಣ್ಣನ್ನ ಪರೀಕ್ಷೆಯನ್ನ ಮಾಡಬೇಕು, ಮಣ್ಣನ್ನ ಪರೀಕ್ಷೆ ಮಾಡ್ಕೊಂಡು ಅದಕ್ಕೆ ಪೂರಕವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆಯನ್ನ ಮಾಡಬೇಕು ಅಂತ ಹೇಳಿದ್ರಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಬೆಳೆ, ಜೋಳ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು, ಸುಧಾರಿತ ಬೇಸಾಯ ಪದ್ಧತಿಗಳು ಅಂತ ಹೇಳಿ ಬರುತ್ತೆ. ಅದರಲ್ಲಿ ನೀವು ಇಷ್ಟು ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಅಂತ ಹೇಳಿ ವಿಜ್ಞಾನಿಗಳು, ವಿಶ್ವವಿದ್ಯಾನಿಲಯಗಳು, ಸಂಸ್ಥೆಗಳು ಶಿಫಾರಸು ಮಾಡಿರ್ತಾರೆ. ಈಗ ಈತ ಅದನ್ನ ಈತ ಫಾಲೋ ಮಾಡ್ಬೇಕು ಅಥವಾ ಮಣ್ಣು ಪರೀಕ್ಷೆಯನ್ನ ಏನ್ ಮಾಡಿಸಿರ್ತಾನೋ ಅದನ್ನ ಫಾಲೋ ಮಾಡ್ಬೇಕಾಗುತ್ತೋ ಹೇಗೆ? ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಏನೋ ಒಂದು ಪುಸ್ತಕ ಇರುತ್ತೆ ನಮ್ಮ ಕೃಷಿ ಮಹಾವಿದ್ಯಾಲಯದಿಂದ ಬಿಡುಗಡೆ, ಅದು ಏನಂದ್ರೆ ಅದು ಒಂದು ಸಂಶೋಧನಾತ್ಮಕವಾಗಿ ಮಾಡಿರ್ತಾರೆ. ಆದ್ರೆ ಮಣ್ಣಿನ ಒಂದು ಸಾಮರ್ಥ್ಯ ಪ್ರತಿ ಹಳ್ಳಿ ಹಳ್ಳಿಯಿಂದನೂ ಬದಲಾವಣೆ ಆಗ್ತಾ ಇರ್ತದೆ. ನಾವ್ ಹೇಳಿದ್ ಇಷ್ಟೇ, ಮಣ್ಣು ಪರೀಕ್ಷೆ ಆಧಾರಿತವಾಗಿ ಕೊಡಿ, ಅದು ಸ್ಟ್ಯಾಂಡರ್ಡ್ ಅದು ಕೊಟ್ಟಿರೋದು ಪುಸ್ತಕದಲ್ಲಿ. ಭತ್ತಕ್ಕಾದ್ರೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟಾಷ್, ಅದನ್ನ ಇಟ್ಕೊಂಡು ನಮ್ಮ ಮಣ್ಣು ಪರೀಕ್ಷೆ, ಉದಾಹರಣೆ ರಂಜಕ ಜಾಸ್ತಿ ಇತ್ತು ನಮ್ಮ ಭೂಮಿಯಲ್ಲಿ, ಅವ ರಂಜಕವನ್ನು ಶಿಫಾರಸು ಮಾಡತಕ್ಕ ಪ್ರಮಾಣದಲ್ಲಿ 10 ಕೆಜಿ ಕಡಿಮೆ ಮಾಡಬಹುದು ನಾವು. ಈ ರೀತಿ ಕಡಿಮೆ ಮಾಡಿ ಅಂದ್ರೆ ನಮ್ಮಲ್ಲಿ ರಂಜಕ ಜಾಸ್ತಿ ಇದೆ ಭೂಮಿಯಲ್ಲಿ, ರಂಜಕ ಜಾಸ್ತಿ ಕೊಡೋದು ಬೇಕಾಗಿಲ್ಲ, 50% ಕೊಡೋಣ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ. ಅದೇ ರೀತಿಯಾಗಿ ನಾವು ಪೊಟಾಷನ್ನು ಕೂಡ ಕಡಿಮೆಗೊಳಿಸಬಹುದು ಅಥವಾ ಸಾರಜನಕವನ್ನು ಕಡಿಮೆ ಮಾಡಬಹುದು. ಈ ರೀತಿ ಮಣ್ಣು ಪರೀಕ್ಷೆ ಆಧಾರಿತವಾಗಿ ನಮಗೆ ಕರೆಯನ್ನು ಮಾಡಿದ್ರೆ ಸಾಕು ರೈತ ಬಾಂಧವರು, ನಾವು ಯಾವುದೇ ಬೆಳೆ ಆಗಿಲ್ಲ, ಅವ್ರು ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣಿನ ಒಂದು ಫಲವತ್ತತೆಯನ್ನು ನಮಗೆ ತಿಳಿಸಿದ್ರೆ ಸಾಕು, ನಾವೆಲ್ಲ ಅದಕ್ಕೆ ಲೆಕ್ಕಾಚಾರ ಮಾಡಿಬಿಟ್ಟು ನಾವು ಒಂದ್ಸರಿ ಹೇಳ್ಬಿಟ್ರೆ ಅವರು ಒಂದು ನೋಟ್ಬುಕ್ನಲ್ಲಿ ಅಥವಾ ತಮ್ಮ ಡೈರಿನಲ್ಲಿ ರೈತ ಬಾಂಧವರು ಒಂದು ಬರ್ಕೊಂಡು ಇಟ್ಕೊಂಡಿರ್ಬೇಕು ಅದನ್ನ. ನಾವು ಮತ್ತೆ ಮುಂದಿನ ವರ್ಷನೂ ಕೂಡ ಅದೇ ರೀತಿ ಅವರು ಆ ಬೆಳೆಗೆ ಅವರು ಅದನ್ನ ಶಿಫಾರಸನ್ನು ನಾವು ಮಾಡಿದರೆ ಅದು ಬಹಳಷ್ಟು ನಾವು ರಸಗೊಬ್ಬರಗಳು ಉಳಿತಾಯ ಆಗುತ್ತೆ. ಅಷ್ಟೇ ಅಲ್ಲ, ನಾನು ಕೇಳೋದು ರೈತ ಬಾಂಧವರಲ್ಲಿ ಉಳಿದಂತ ಒಂದು 10 ರೈತರಿಗೆ ನೀವು ತಿಳಿಸಿ ಅಂತಕ್ಕಂಥದ್ದು ಈ ಜ್ಞಾನವನ್ನ. ಈಗ ನಾವು ಒಬ್ಬರಿಗೆ ಒಂದು ಅಡಿಕೆ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇರ್ತೀವಿ ರೈತ ಬಾಂಧವರಿಗೆ, ನೋಡಪ್ಪ ಅಡಿಕೆಯನ್ನ ಈ 1 ವರ್ಷ ಬಿಟ್ಟು ನೀವು ರಸಗೊಬ್ಬರನ್ನ 50% ಮಾತ್ರ ಕೊಡ್ಬೇಕು ಶಿಫಾರಸು ಮಾಡಿದ್ದ, ನೆಕ್ಸ್ಟ್ 2-3 ವರ್ಷ ನಂತರ ನಾವೇನ್ ಶಿಫಾರಸು ಮಾಡಿರ್ತೇವೆ ಆ ರಸಗೊಬ್ಬರಗಳನ್ನ ಅಡಿಕೆಗೆ ಒಂದು ಗಿಡಕ್ಕೆ ಎಷ್ಟು ಕೊಡಬೇಕು ಅಂತ ನಾವೆಲ್ಲ ಲೆಕ್ಕಾಚಾರ ಮಾಡಿ ಹೇಳಿರ್ತೇವೆ. ಅದನ್ನ ತಾವು ಬರ್ಕೊಂಡು 4 ರೈತರಿಗೆ ಹೇಳಿದ್ರೆ ಅದೇನಾಗುತ್ತೆ, ಎಲ್ಲ ರೈತರು ಕೂಡ ಅದೊಂದು ತಾಂತ್ರಿಕತೆ ಪ್ರಸಾರ ಆಗುತ್ತೆ ಅಂತಕ್ಕಂಥದ್ದು, ಆಮೇಲೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ ರೈತ ಬಾಂಧವರಲ್ಲಿ. ಅಷ್ಟೇ ಅಲ್ಲ, ಮಣ್ಣಿಗೆ ನಾವು ಸರ್ವತೋಮುಖವಾಗಿ ನಾವು ಫಲವತ್ತತೆಯನ್ನು ಮಾಡಿ ಹಸಿರೆಲೆ ಗೊಬ್ಬರ ಯಥೇಚ್ಛವಾಗಿ ಬಳಕೆ ಮಾಡಿ ಸಾವಯವ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ, ಸಾವಯವ ಗೊಬ್ಬರನೇ ಬಹಳ ಮುಖ್ಯ, ಅದಕ್ಕೆ ಮೂಲ ಶಕ್ತಿನೇ ಸಾವಯವ ಗೊಬ್ಬರ ಮಣ್ಣಿಗೆ, ಅದನ್ನ ನಾವು ಇಟ್ಕೊಂಡು ಮತ್ತೆ ರಸಗೊಬ್ಬರ ಮಿತವಾಗಿ ಬಳಕೆ ಮಾಡಿದ್ದಲ್ಲಿ ಅತ್ಯಧಿಕವಾದ ಇಳುವರಿಯನ್ನ ಜೊತೆಗೆ ಗುಣಮಟ್ಟದ ಒಂದು ಇಳುವರಿಯನ್ನ ನಾವು ಪಡೆಯಬಹುದು ಅಂತಕ್ಕಂಥದ್ದು. ವಿಶ್ವವಿದ್ಯಾನಿಲಯಗಳು ಮತ್ತೆ ಇಲಾಖೆಗಳು ಮತ್ತೆ ಬೇರೆ ಬೇರೆ ಸಂಸ್ಥೆಗಳು ಏನ್ ಶಿಫಾರಸು ಮಾಡಿರ್ತಾರೋ ಅದು ಅವರು ಏನ್ ಪ್ರಯೋಗ ಮಾಡಿರ್ತಾರೋ ಅದನ್ನ ಆಧರಿಸಿ ಮಾಡಿರ್ತಾರೆ. ಆದ್ರೆ ಪ್ರತಿಯೊಂದು ಭಾಗದ ಮಣ್ಣಿಗೂ ಕೂಡ ತನ್ನದೇ ಆದಂತಹ ಶಕ್ತಿ ಇದ್ದು ಸಾಮರ್ಥ್ಯ ಇದ್ದು ಅದಕ್ಕೆ ಪೂರಕವಾಗಿ ನಾವು ಮಣ್ಣನ್ನ ಪರೀಕ್ಷೆಯನ್ನ ಮಾಡಿಸಿಕೊಂಡು ರಸಗೊಬ್ಬರಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಈಗ ವಿವೇಚನೆ ಇಲ್ಲದೆ ಸುಮ್ನೆ ನಮಗೆ ಮನಸ್ಸಿಗೆ ತಿಳಿದಷ್ಟು ಅಥವಾ ಯಾರೋ ಬೇರೆ ಪಕ್ಕದವರು ಅಷ್ಟ ಹಾಕಿದ್ರು ನಾನು ಇಷ್ಟ ಹಾಕ್ಬೇಕು ಅಂತ ಹೇಳಿ ಅಥವಾ ನನ್ಗೆ ಅನ್ಸಿದ್ದು ಏನೋ ಸರಿಯಾಗಿ ಬಂದಿಲ್ಲ ಬೆಳೆ, ಹಸಿರು ಕಾಣಿಸ್ತಾ ಇಲ್ಲ, ಕಪ್ಪು ಕಾಣಿಸ್ತಾ ಇಲ್ಲ ಅಂತ ಹೇಳಿ ತಂದು ಸುರಿದಂತಹ ಸಂದರ್ಭಗಳಲ್ಲಿ ಇದು ಮಣ್ಣಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ, ನಮ್ಮ ಬೆಳೆಯ ಮೇಲೆ ಏನ್ ಪರಿಣಾಮವನ್ನು ಉಂಟು ಮಾಡುತ್ತೆ ಮತ್ತು ಪರಿಸರದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು. ಖಂಡಿತ ಇದು ಬಹಳ ಒಳ್ಳೆಯ ಒಂದು ಪ್ರಶ್ನೆ ಇದು. ಯಾಕೆಂದ್ರೆ ನಾವು ಅನೇಕ ಒಂದು ಬಾರಿ ನಾವು ನೋಡ್ತಿದ್ದೀವಿ ಇವತ್ತಿನ ದಿನಗಳಲ್ಲಿ ಈಗ ವಿಡಿಸೈಡ್ ಅಂತ ಉದಾಹರಣೆಗೆ ಇದು 2,4-D ಆಗಿರ್ಬೋದು, ರೌಂಡ್ ಅಪ್ ಅಂತ ಹೇಳ್ತೀವಿ, ಇಂತಹ ಕಳೆನಾಶಕಗಳು ಎಷ್ಟೊಂದು ಅಪಾಯಕಾರಿ ಅಂತಂದ್ರೆ ನಾವು ಪದೇ ಪದೇ ಬಳಕೆ ಮಾಡ್ತಾ ಇದೀವಿ. ಉದಾಹರಣೆಗೆ ಈಗ ಕಾಫಿ ಎಸ್ಟೇಟ್ನವರು ಪ್ಲಾಂಟೇಷನ್ ಕ್ರಾಪ್ಸ್ ಅಡಿಕೆ ತೋಟದಲ್ಲಿ ಮಾಡ್ತಾರೆ, ಭತ್ತದ ಗದ್ದೆಗಳಲ್ಲಿ ಮಾಡ್ತಾರೆ. ಅವ್ರು ಏನಂತಂದ್ರೆ ಈಗ ಕಳೆ ಕಸ ತೆಗ್ಸಕ್ಕೆ ನಮಗೆ ಕೂಲಿ ಕಾರ್ಮಿಕರು ಸಿಗೋದಿಲ್ಲ ಅನ್ನೋದು ಒಂದೇ ಒಂದು ದೊಡ್ಡ ಕೊರತೆ ಇದೆ. ಇದಕ್ಕೆ ನಾವು ಏನ್ ಮಾಡ್ತಿದ್ವಿ, ಮಣ್ಣಿನ ಒಂದು ನಮ್ಮ ಜೀವಂತವಾಗಿರ್ತಕ್ಕಂತ ಅಮೂಲ್ಯವಾಗಿರ್ತಕ್ಕಂತ ಒಂದು ಭೂಮಿ ತಾಯಿನ ನಾವು ಬಲಿ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಅಂದ್ರೆ ನಾವು ಅದನ್ನ ಪರಿಶ್ರಮದಿಂದ ನಾವು ತೆಗೆಯೋದ್ರ ಬದಲು ನಾವು ಈ ಸರಳ ವಿಧಾನವನ್ನ ಕೆಮಿಕಲ್ ನಿಂದ ನಾವು, ನಾನು ಎಷ್ಟೋ ಸರಿ ನಮ್ಮ ಬಾರಿ ರೈತ ಬಾಂಧವರಿಗೆ ಹೇಳ್ತಾ ಇರ್ತೇನೆ, ಕಳೆನಾಶಕವನ್ನ ದಯವಿಟ್ಟು ನೀವು ಜಾಸ್ತಿ ಬಳಕೆ ಮಾಡಬೇಡಿ, ಅನಿವಾರ್ಯ ಮಾತ್ರ. ಆದ್ರೂ ಮಾಡಿದ್ರೆ ಒಂದು ಶಿಫಾರಸು ಪ್ರಮಾಣ ಆ ಮಾಡಿದಾಗ ಏನೂ ಆಗೋದಿಲ್ಲ, ಮಣ್ಣಿನಲ್ಲಿ ಯಾವುದೇ ರೀತಿ ಸೂಕ್ಷ್ಮ ಜೀವಿಗಳ ಬಗ್ಗೆ ತೊಂದರೆ. ಆದ್ರೆ ಪ್ರತಿ ವರ್ಷನೂ ನಾವು ಈ ಕಳೆನಾಶಕವನ್ನ ಈ ಕೀಟನಾಶಕ ಬಳಕೆ ಮಾಡಿದ್ದೇ ಆದಲ್ಲಿ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಅನೇಕ ಜೀವಾಣುಗಳ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥ. ಫಸ್ಟ್ಗೆ ಮಣ್ಣಿಗೆ ಹೋಗೋಣ, ಮಣ್ಣಿನಲ್ಲಿ ಇರ್ತಕ್ಕಂಥ ಸಾರಜನಕ ಸ್ಥಿರೀಕರಣ ಆಗ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ ಅಂತಕ್ಕಂಥದ್ದು. ಆಮೇಲೆ ಮಣ್ಣಿನಲ್ಲಿ ದೊಡ್ಡ ಹೊಡೆತ ಅದು, ಆ ಭೂಮಿಗೆ ಜೀವ ಇರೋದೇ ಸೂಕ್ಷ್ಮ ಜೀವಿಗಳಿಂದ, ಒಂದು ಮಣ್ಣಿಗೆ ಜೀವ ಸಿಗೋದೇ ಜೀವಾಣುಗಳು ಇರೋದ್ರಿಂದ. ಆ ಜೀವಾಣುಗಳೇ ಸತ್ತೋದ್ಮೇಲೆ ಅದು ಮಣ್ಣು ನಿರ್ಜೀವಿ ಕೂಡ ಆಗುತ್ತೆ ಅಂತಕ್ಕಂಥ. ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ 140 ಮಿಲಿಯನ್ ಹೆಕ್ಟೇರ್ ಪ್ರದೇಶದಷ್ಟು ಭೂಮಿ ನಿರ್ಜೀವವಾಗಿದೆ ಅಂತಕ್ಕಂಥದ್ದು. ಓಹೋ, ನಾವು ಕೃಷಿಗೆ ಬಳಕೆ ಮಾಡಿದಂತ ಖಂಡಿತ ನಮಗೆ 140 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ಭೂಮಿ ಇದೆ. ಅಂದ್ರೆ ಕೃಷಿ ಭೂಮಿ ಅಂದ್ರೆ 179 ಮಿಲಿಯನ್ ಹೆಕ್ಟೇರ್ಸ್ ಅಗ್ರಿಕಲ್ಚರ್ ಲ್ಯಾಂಡ್, ಅದರಲ್ಲಿ 140 ಮಿಲಿಯನ್ ಅಂದ್ರೆ 40% ಆಫ್ ದ ಲ್ಯಾಂಡ್ ಸಂಪೂರ್ಣವಾಗಿ ಒಂದು ಡಿಗ್ರೆಡೇಷನ್ ಅಂದ್ರೆ ಇವತ್ತು ಹೋಗಿದೆ ಅಂತಕ್ಕಂಥದ್ದು. ಈ ಒಂದು ಅಂಕಿ ಅಂಶಗಳ ಪ್ರಕಾರ ಹೇಳ್ತಿದ್ವಿ, 120 ಮಿಲಿಯನ್ ಹೆಕ್ಟೇರ್ ಪ್ರದೇಶದಷ್ಟು ನಾವು ಭೂಮಿಯನ್ನು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. ಇದೇ ರೀತಿ ಮುಂದುವರೆದೇ ನಮ್ಮ ಭಾರತ ದೇಶದಲ್ಲಿ ಕೃಷಿ ಭೂಮಿನೇ ಉಳಿಯೋದಿಲ್ಲ ಅಂತಕ್ಕಂಥದ್ದು. ಅಂದ್ರೆ ಒಂದು ಒಳ್ಳೆ ಆರೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನು ನಾವು ಕಳ್ಕೊಂಡು ಬಿಡ್ತೀವಿ ಅಂತ ನಾವು ನೋಡ್ತಿದ್ದೀವಿ. ಈಗ ಎಷ್ಟೋ ಜನ ರೈತರಿಗೆ ಗೊತ್ತಿಲ್ಲ, ವರ್ಷದಲ್ಲಿ ಸುಮಾರು ನಾನು ಹೇಳ್ತಿದ್ದೀನಿ 5,000 ಟನ್ಗಳಷ್ಟು ಆ ಮೇಲ್ಮಣ್ಣನ್ನ ನಾವಿವತ್ತು ಪ್ರತಿ ವರ್ಷ ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. 5,000 ಟನ್ನಷ್ಟು ಮೇಲ್ಮಣ್ಣನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಮೇಲ್ಮಣ್ಣು ಬಹಳ ಬಹಳ ಮುಖ್ಯವಾದ ಉತ್ಕೃಷ್ಟವಾದ ಮಣ್ಣು, ಮೇಲ್ಮಣ್ಣು ಉತ್ಪಾದನೆ ಆಗ್ಲಿಕ್ಕೆ ಸಾವಿರಾರು ಕೋಟಿ ವರ್ಷಗಳು ಬೇಕು. ಅಂತಂದ್ರಲ್ಲಿ 5,000 ಟನ್ಗಳಷ್ಟು ಮಣ್ಣನ್ನ ಕಳ್ಕೊಳ್ತಾ ಇದ್ದೀವಿ. ನಾವು ಬಹಳಷ್ಟು ಯೋಚನೆ ಮಾಡ್ಬೇಕು, ರೈತ ವಿಜ್ಞಾನಿ ಆಗ್ಲಿ ಮಣ್ಣು ವಿಜ್ಞಾನಿ ಆಗ್ಲಿ. ಆಮೇಲೆ 5.3 ಬಿಲಿಯನ್ ಟನ್ನಷ್ಟು ಮಣ್ಣು ವಾರ್ಷಿಕವಾಗಿ ಮೇಲ್ಪದರದಿಂದ ಹೋಗ್ತಾ ಇದೆ ಅಂತಕ್ಕಂಥದ್ದು. ಅದರಲ್ಲಿ ಈಗ ಸಮುದ್ರಕ್ಕೆ ಸೇರ್ತಕ್ಕಂಥ ಪ್ರಮಾಣ 1,600 ಮಿಲಿಯನ್ ಟನ್ನಷ್ಟು ಮಣ್ಣು ಸಮುದ್ರ ಸೇರುತ್ತೆ ಅಂತಕ್ಕಂಥದ್ದ ವಿಜ್ಞಾನಿಗಳು ಹೇಳ್ತಿದ್ದಾರೆ. ವೈಜ್ಞಾನಿಕವಾಗಿ ಇಷ್ಟೆಲ್ಲ ಆಗೋದ್ರಿಂದ ನಾವು ಕೂಡ ತುಂಬಾ ಜಾಗರೂಕತೆಯಿಂದ ಈ ಮಣ್ಣನ್ನು ನಾವು ಆರೋಗ್ಯವಂತವಾಗಿ ಜೀವಂತವಾಗಿ ಇಟ್ಕೊಂಡು ಮುಂದಿನ ಪೀಳಿಗೆ ಕೂಡ ನಾವು ಇದನ್ನ ಸಂರಕ್ಷಿಸಬೇಕು ಅಂತಕ್ಕಂಥದ್ದು. ಇದಕ್ಕೆಲ್ಲ ಮೂಲ ಅಂದ್ರೆ ಸಾವಯವ ಗೊಬ್ಬರ, ಹಳೇ ಒಂದು ಕೃಷಿ ಪದ್ಧತಿ ಇದೆಯಲ್ಲ, ಹಳೇ ಬೇರು ಹೊಸ ಚಿಗುರು ಅಂತಕ್ಕಂಥ ಡಿ ವಿ ಗುಂಡಪ್ಪನವ್ರು ಹೇಳಿದಾಗೆ ನಾವೊಂದು ಸಾಂಪ್ರದಾಯಿಕ ಒಂದು ಕೃಷಿಯನ್ನು ನಾವು ಮರಿಬಾರ್ದು ಅಂತಕ್ಕಂಥದ್ದು. ಆ ಸಾಂಪ್ರದಾಯಿಕ ಪರಂಪರಾಗತವಾದ ಒಂದು ಕೃಷಿಯ ಜೊತೆಗೆ ನಾವು ಮಣ್ಣಿನ ಒಂದು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ಈ ರಾಸಾಯನಿಕ ಗೊಬ್ಬರಗಳನ್ನು ಮಿತವಾಗಿ ಬಳಕೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ಎಷ್ಟು ರೇಷಿಯೋ ಅಂದ್ರೆ ಮೊದಲು 4:2 ಇತ್ತು, ಈಗ 8:2 ಆಗಿದೆ ಅಂತಕ್ಕಂಥದ್ದು. ಅಂದ್ರೆ ಸಾರಜನಕದ ಪ್ರಮಾಣ ಜಾಸ್ತಿ ಆಗಿದೆ ಪ್ರತಿ ವರ್ಷ ಕಳೆದಂಗೆಲ್ಲ. ಅಂದ್ರೆ ಯೂರಿಯಾದ ಬಳಕೆನೆ ಜಾಸ್ತಿ ಆಗ್ತಿದೆ ನಮ್ಮ ಭಾರತ ದೇಶದಲ್ಲಿ. ಇದರಿಂದ ಅನೇಕ ಕಾಯಿಲೆಗಳು ಕೂಡ ಬರ್ತಾ ಇದ್ದಾವೆ. ಉದಾಹರಣೆಗೆ ಅದು ಏನಾಗುತ್ತೆ, ಜಾಸ್ತಿ ಆಗಿದಾಗ ನೀರಿನ ಮೂಲಕ ಅಂತರ್ಜಲವನ್ನು ಸೇರುತ್ತೆ, ಅಲ್ಲಿ ನೈಟ್ರೇಟ್ ಅಂಶ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇದರಿಂದ ಅಂತ ನೀರನ್ನು ನಾವು ಕುಡಿದಾಗ ಮುಖ್ಯವಾಗಿ ಈ ಗರ್ಭಿಣಿ ಸ್ತ್ರೀಯರು ಅಥವಾ ಈ ಹೆಣ್ಮಕ್ಳಲ್ಲಿ ಜಾಸ್ತಿ ಅದೇನಾಗುತ್ತೆ, ಹುಟ್ಟೋ ಮಕ್ಕಳು ಬ್ಲೂ ಬೇಬಿ ಸಿಂಡ್ರೋಮ್ ಅಂತೇಳಿ ಒಂದು ಮೆಥಿಮೋಗ್ಲೋಬಿಮಿಯಾ ಅಂತ ಒಂದು ರೋಗ ಬರುತ್ತೆ. ಅದು ಬಂದ ತಕ್ಷಣ ಮಗು ಹೊಟ್ಟೆಲೇ ಸುತ್ತೋಗ್ಬಿಡ್ತದೆ ಅಂತಕ್ಕಂಥದ್ದು. ಈ ತರ ಕಾಯಿಲೆಗಳು ತುಂಬಾ ಒಂದು ಬರ್ತವೆ. ಆಮೇಲೆ ಅನೇಕ ಹೆಣ್ಮಕ್ಳಿಗೆ ಈಗ ಗರ್ಭ ಸಮಸ್ಯೆ ಆಗ್ತಕ್ಕಂಥದ್ದು, ಇದೆಲ್ಲ ಈ ವಿಷ ವಸ್ತುಗಳಿಂದ ಅಂತಕ್ಕಂಥದ್ದನ್ನ ಅನೇಕ ರಿಪೋರ್ಟ್ಸ್ ಕೂಡ ಇವತ್ತು ಹೇಳ್ತಾ ಇದೆ. ಆರೋಗ್ಯದ ಒಂದು WHO ರಿಪೋರ್ಟ್ಸ್ ಎಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ರಿಪೋರ್ಟ್ ಕೊಟ್ಟಿದೆ ಏನಂದ್ರೆ ಮಹಿಳೆಯರಲ್ಲಿ ಅನೇಕ ಕಾಯಿಲೆಗಳು ಬರ್ತವೆ, ಪುರುಷರಲ್ಲಿ ನಪುಂಸಕ ಆಗ್ತಕ್ಕಂಥದ್ದು ಅಂದ್ರೆ ಅವರಿಗೆ ಮಕ್ಕಳಾಗದೆ ಇರ್ತಕ್ಕಂಥದ್ದು, ಇವೆಲ್ಲ ನಾವು ನೋಡ್ತಾ ಇದೀವಿ. ಮುಖ್ಯವಾಗಿ ಗ್ಯಾಸ್ಟ್ರೋಎಂಟ್ರೈಟಿಸ್ ಪ್ರಾಬ್ಲಮ್ ಅಂದ್ರೆ ಅವರಿಗೆ ಜೀರ್ಣಶಕ್ತಿ ಇದಾಗ್ತಕ್ಕಂಥದ್ದು, ಆಮೇಲೆ ನಾಸಿಯಾ ಅಂತಕ್ಕಂಥದ್ದು, ಆಮೇಲೆ ಬ್ರೈನ್ ಟ್ಯೂಮರ್ ಆಗ್ತಕ್ಕಂಥದ್ದು, ಕ್ಯಾನ್ಸರಸ್ ಆಗ್ತಕ್ಕಂಥದ್ದು. ಕ್ಯಾನ್ಸರ್ ಒಳ್ಳೆಯ ಒಂದು ಉದಾಹರಣೆ. ಜಾಸ್ತಿ ಇವತ್ತು ನಾವು ರಾಸಾಯನಿಕ ಕೀಟನಾಶಕಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ ಕ್ಯಾನ್ಸರ್ಗೆ ತುತ್ತಾಗ್ತಕ್ಕಂಥ ಒಂದು ಪ್ರಮಾಣನೇ ಇವತ್ತು ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು. ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಹೇಳ್ಬೋದು ಪಂಜಾಬ್ ರಾಜ್ಯದಲ್ಲಿ ಸಿಕ್ಕ ಮೊದಲೆಲ್ಲ ಅಲ್ಲಿ ಹಸಿರು ಕ್ರಾಂತಿ ಒಂದು ಕಣಜ ಪ್ರಾರಂಭ ಆಗಿದ್ದೆ ಅಲ್ಲಿ ನಮ್ಮ ಪಂಜಾಬ್ ರಾಜ್ಯದಲ್ಲಿ. ಆಗ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ರೈತರಿಗೆ ಒಂದು ಮೂಟೆ ಹಾಕಿದ್ರೆ ಒಂದು ಮೂಟೆ ಯಾವತ್ತೂ ಆಗ್ತಿರ್ಲಿಲ್ಲ ಅಲ್ಲಿ, ಯೂರಿಯಾ ಗೊಬ್ಬರವನ್ನ 4 ಮೂಟೆನೇ ಹಾಕ್ತಾ ಇದ್ದದ್ದು ಅವರು. ಹೀಗೆ ಆಗ್ತಾ ಆಗ್ತಾ ಹೀಗೆ ಔಷಧಿಯನ್ನ 2 ml ಹಾಕ್ರಿ ಅಂದ್ರೆ 10 ml ಹಾಕೋದು. ಈಗ ಸಿಕ್ಕಾಬಟ್ಟೆ ಸಾಕಷ್ಟು ಪ್ರಮಾಣದಲ್ಲಿ ಕೀಟನಾಶಕ ಬಳಕೆ ಆಗಿ ಇವತ್ತು ಅಲ್ಲಿ ಜನಗಳಿಗೆಲ್ಲ ಕ್ಯಾನ್ಸರ್ ಬಂದಿದೆ ಅಂತಕ್ಕಂಥದ್ದು. ಅದರಿಂದ ಒಂದು ಕ್ಯಾನ್ಸರ್ ಬೋಗಿನೇ ಮಾಡಿದಾರೆ, ರೈಲ್ವೆ ಬೋಗಿ ಅಂತಕ್ಕಂಥದ್ದು ಎಲ್ಲ ನಾವು ಕೇಳಿದೆ. ಆಮೇಲೆ ಇದೆಲ್ಲಕ್ಕೂ ಮುಖ್ಯವಾಗಿ ಅಂತಂದ್ರೆ ಅನೇಕ ಒಂದು ಈ ರಾಸಾಯನಿಕ ಗೊಬ್ಬರಗಳ ಕೀಟನಾಶಕಗಳ ಬಳಕೆಯಿಂದ ಮಣ್ಣಿನಲ್ಲಿ ಇರ್ತಕ್ಕಂಥ ರೈತನ ಮಿತ್ರ ಎರೆಹುಳು ಕೂಡ ಇವತ್ತು ಸತ್ತೋಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಒಂದು ಪರಿಸರ ತಗೊಂಡ ಅನೇಕ ಈ ಬರ್ಡ್ಸ್ ಅಂದ್ರೆ ಪಕ್ಷಿಗಳು ಕೂಡ ಇವತ್ತು ಸಾಯ್ತದವೆ ರೈತ ಬಾಂಧವರು. ಪಕ್ಷಿಗಳು ಕೂಡ ಆ ಒಂದು ವಿಷವನ್ನ ತಿಂದು ಕಾಳುಗಳನ್ನ ತಿಂದು ನಾವೇನು ವಿಷ ಸಿಂಪರಣೆ ಮಾಡಿರ್ತೀವಿ, ಬಂದು ಹಕ್ಕಿಗಳು ಅಕ್ಕಿ ಕಾಳುಗಳನ್ನ ತಿನ್ನಕ್ಕೆ ಕೂತ್ಕೊಳ್ತವೆ ಅಂತಕ್ಕಂಥದ್ದು. ಆಮೇಲೆ ಜೇನು ನಾವು ನೋಡ್ತಿದೀವಿ, ಜೇನುಗಳ ಒಂದು ಸಂತತಿನೂ ಕೂಡ ಇವತ್ತು ಕಡಿಮೆ ಆಗಿದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ನಾವು ಮನುಷ್ಯನೇ ಅಂತಕ್ಕಂಥದ್ದು. ಈಗ ನಾವೇನು ಜಾಗರೂಕತೆಯಿಂದ ಅತಿ ವೈಜ್ಞಾನಿಕವಾಗಿ ಕೀಟನಾಶಕವನ್ನು ಬಹಳ ವಿವೇಚನೆಯಿಂದ ನಾವು ಬಳಕೆ ಮಾಡಿದರೆ ಇವ್ಯಾವೂ ಸಮಸ್ಯೆ ಆಗೋದಿಲ್ಲ. ಇವತ್ತು ಪರಿಸರ ಎಲ್ಲ ಇವತ್ತು ಕಲುಷಿತವಾಗಿದೆ. ಅಂದರೆ ಯಾವುದೇ ಕೀಟನಾಶಕ ನೀವು ಎಷ್ಟೇ ಹೈಯರ್ ಡೋಸೇಜ್ ಹೊಡೆದ್ರೂ ಕೂಡ ಆ ಕೀಟ ಕೂಡ ಸಾಯ್ತಾ ಇಲ್ಲ ಅಂತಕ್ಕಂಥದ್ದು, ಅದಕ್ಕೂ ಕೂಡ ನಿರೋಧಕ ಶಕ್ತಿ ಬಂದಿದೆ. ಸೊ ಹಾಗಾಗಿ ಮನುಷ್ಯ ಬಿಡ್ತಾ ಇಲ್ಲ, ಅದನ್ನು ಸಾಯೋವರೆಗೂ ಹೊಡಿಬೇಕು ಅಂತಕ್ಕಂಥದ್ದು. ಈ ರೀತಿಯಾಗಿ ಅತಿ ಹೆಚ್ಚು ಇಂದು ಕೀಟನಾಶಕಗಳ ಬಳಕೆಯಿಂದ ಕೂಡ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಪರಿಸರ, ನಮ್ಮ ಒಂದು ಈ ಜೀವಿಗಳು ಕೂಡ ಒಂದು ಸಂಕೋಲೆ ಕೂಡ ಇವತ್ತು ಎಲ್ಲ ಒಂದು ಬಿದ್ದು ಹೋಗ್ತಾ ಇದೆ ಅಂತಕ್ಕಂಥದ್ದು ಬಹಳಷ್ಟು ಯೋಚನೆ ಮಾಡಬೇಕಾಗಿದೆ ಅಂತ. ನಮ್ಮ ಕೃಷಿಯಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಏನ್ ಬಳಕೆ ಮಾಡ್ತೀವೋ ಬಹಳ ಪ್ರಧಾನವಾಗಿ ಬಳಕೆ ಮಾಡ್ತಕ್ಕಂಥದ್ದು NPK ಮತ್ತೆ ಇವು ಪ್ರಧಾನವಾದಂತಹ ಪೋಷಕಾಂಶಗಳು ಕೂಡ ಹೌದು. ಒಂಚೂರು ನಮ್ಮ ಕೃಷಿಕರಿಗೆ ಅದರ ಬಗ್ಗೆ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಈ NPK ಅಂತ ಅಂದ್ರೇನು, ನೈಟ್ರೋಜನ್ ಮತ್ತೆ ಈ ಪೊಟ್ಯಾಶು ಇವೆಲ್ಲವೂ ಕೂಡ ಏನು ಕೆಲಸವನ್ನ ಮಾಡ್ತವೆ ಅದ್ರ ಬಗ್ಗೆ ಒಂಚೂರು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಒಂದು ಸಸಿ ಬೆಳಿಬೇಕು ಅಂದ್ರೆ 17 ಪೋಷಕಾಂಶಗಳು ಬೇಕು. ಅದರಲ್ಲಿ ಸಾರಜನಕ ರಂಜಕ ಮತ್ತೆ ಪೊಟ್ಯಾಶ್ ಅಂತಕ್ಕಂಥದ್ದು ಮುಖ್ಯ ಪೋಷಕಾಂಶಗಳು ಅಥವಾ ಪ್ರಧಾನ ಪೋಷಕಾಂಶಗಳು ಅಂತ ನಾವು ಕರಿತೀವಿ. ಇದಕ್ಕೆಲ್ಲ ಇದು ಬಹಳ ಸಾರಜನಕ ಬಹಳ ಮುಖ್ಯವಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ಸಸ್ಯಗಳ ಬೆಳವಣಿಗೆಯಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡುತ್ತೆ ಅಂತ. ಸಸ್ಯಗಳ ಬೆಳವಣಿಗೆ ಯೂರಿಯಾ ಅಂದ್ರೆ ನಾವು ಸಾರಜನಕ, ಯೂರಿಯಾದಲ್ಲಿ ಸಾರಜನಕ ಅಂಶ 46% ಇರ್ತದೆ. ಓಕೆ, ಆ ಯೂರಿಯಾವನ್ನು ನಾವು ಏನ್ ಮಾಡ್ಬೇಕು, ಹಂತ ಹಂತವಾಗಿ ಕೊಡಬೇಕು. ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಒಂದೇ ಸರಿಗೆ ಸುರಿಬಾರದು ಅಂತ. ಹಂತ ಹಂತ ಆದಷ್ಟು ನಾವು ಅದನ್ನ ಭಾಗ ಮಾಡಿ 3 ಭಾಗ ಮಾಡಿಕೊಟ್ರೆ ಇನ್ನೂ ಒಳ್ಳೇದು. ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ನೋಡ್ಕೊಂಡು ಹದ ನೋಡ್ಕೊಂಡು ಕೊಟ್ಟಾಗ ಮಾತ್ರ ಅದು ಚೆನ್ನಾಗಿ ಬೆಳವಣಿಗೆ ಅಭಿವೃದ್ಧಿ ಆಗುತ್ತೆ ಬೆಳೆಗಳಲ್ಲಿ. ಸಾರಜನಕ ಅಂತ ಅಂದ್ರೆ ಬೆಳವಣಿಗೆ, ಬೆಳವಣಿಗೆ ಆಗ್ತದೆ. ಮತ್ತೆ ರಂಜಕ ಅಂದ್ರೆ ಒಂದು ಶಕ್ತಿ ಕೊಡ್ತದೆ ಬೆಳೆಗಳಿಗೆ ಅಂತಕ್ಕಂಥ ಶಕ್ತಿಯ ರೂಪ ಅಂದ್ರೆ ರಂಜಕ, ಫಾಸ್ ಅಂದ್ರೆ ಫೈರ್ ಅಂತ ಶಕ್ತಿ. ಆ ರಂಜಕ ಬೇರುಗಳ ಬೆಳವಣಿಗೆಗೆ ಅಭಿವೃದ್ಧಿ ಮಾಡುತ್ತದೆ. ಬೇರುಗಳು ಚೆನ್ನಾಗಿ ಅಭಿವೃದ್ಧಿಯಾಗಿ ಬೆಳೆ ನಿಲ್ತ್ಕೋಬೇಕು ಅಂದ್ರೆ ರಂಜಕ ಬೇಕೇ ಬೇಕು ಅಂತಕ್ಕಂಥದ್ದು. ಪ್ರಾಥಮಿಕವಾಗಿ ಅದೇ ಫಸ್ಟ್ ನಮಗೆ ಬೀಜ ಹಾಕಿದ ತಕ್ಷಣ ಆ ಎಲೆಗಳು ಬರೋದಕ್ಕಿಂತಲೂ ಬೇರುಗಳೇ ಫಸ್ಟ್ ಬರೋದು ಭೂಮಿಗೆ. ನಾವು ಎಷ್ಟೋ ಸರಿ ಗಮನಿಸಿರ್ಬೋದು ನೀವು, ಆ ಕಿತ್ತಾಗ ಬೇರುಗಳೆಲ್ಲ ಕಾಣ್ತಾ ಇರ್ತವೆ, ಸಸಿ ಬಂದಿರಲ್ಲ ಮೊಳಕೆ ಆಗಿರ್ತದೆ, ಆದ್ರೆ ಬೇರುಗಳು ಫಸ್ಟ್ ಸ್ಟಾರ್ಟ್ ಆಗ್ತದೆ. ಆ ಬೇರುಗಳಿಗೆ ತಕ್ಷಣ ಬೇಕಾಗಿರೋದು ರಂಜಕ ಅಂತಕ್ಕಂಥದ್ದು ಪೋಷಕಾಂಶ. ಅದು ರಂಜಕದಿಂದನೇ ಬೇರುಗಳ ಬೆಳವಣಿಗೆ ಅಭಿವೃದ್ಧಿ ಮತ್ತೆ ಮುಂದೆ ಸಸ್ಯದ ಅಭಿವೃದ್ಧಿಯು ಕೂಡ ರಂಜಕ ಬಹಳಷ್ಟು ಒಂದು ಬೇಕೇ ಬೇಕು ಅಂತಕ್ಕಂಥ ಇದು ಆ ಶಕ್ತಿಯ ರೂಪ ಅಂತ. ಮತ್ತೆ ಪೊಟಾಶ್, ಪೊಟಾಶ್ ಅಂದ್ರೆ ಗುಣಧರ್ಮ ಅಂತ ತಿಳ್ಕೊಂಡ್ಬಿಡ್ಬೇಕು. ಗುಣಮಟ್ಟ, ಗುಣಧರ್ಮ, ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಪೊಟಾಶಿಗೆ ಒಳ್ಳೆ ಸಾಮರ್ಥ್ಯ ಇರುತ್ತೆ ಅಂತಕ್ಕಂಥ. ನೀವು ಸಾಮಾನ್ಯವಾಗಿ ಯಾವುದೇ ಭೂಮಿ ನೋಡಿ, ಎಲ್ಲಿ ಪೊಟಾಶಿಯಂ ಅಂಶ ಭೂಮಿಯಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ರೋಗ ಬರ್ತಕ್ಕಂಥ ಪ್ರಮಾಣ ತುಂಬಾ ಕಡಿಮೆ. ಉದಾಹರಣೆ ಆಲೂಗಡ್ಡೆ ಆಗಿರ್ಬೋದು. ಆಲೂಗಡ್ಡೆ ಎಷ್ಟೋ ಜನ ರೈತರು ಹೇಳ್ತಾ ಇರ್ತೀನಿ ನಾನು, ಆಲೂಗಡ್ಡೆ ಮಣ್ಣು ಪರೀಕ್ಷೆ ಎಲ್ಲಿ ಪೊಟಾಶ್ ಜಾಸ್ತಿ ಇರುತ್ತೋ ಅಲ್ಲಿ ಬ್ಲೈಟ್ ಆಗಲಿ, ರೋಗ ಆಗಲಿ, ಉದಾಹರಣೆ ಈಗ ಅಂಗಮಾರಿ ರೋಗ ಆಗಲಿ, ಇದೆಲ್ಲ ಕಡಿಮೆ ಕಾಣಿಸ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ. ಆಮೇಲೆ ಗುಣಮಟ್ಟ, ಈ ಒಂದು ಆಲೂಗಡ್ಡೆ ಗುಣಮಟ್ಟ ಆಗಿರ್ಬೋದು ಅಥವಾ ಬೆಳೆಗಳ ಗುಣಮಟ್ಟ ಆಗಿರ್ಬೋದು, ಯಾವುದೇ ಬೆಳೆ ಗುಣಮಟ್ಟವನ್ನ ಅದು ಸುಧಾರಿಸುತ್ತದೆ ಅಂತಕ್ಕಂಥದ್ದು. ಆಮೇಲೆ ಬಹಳ ಮುಖ್ಯವಾದ ಕೆಲಸ ಪೊಟಾಶ್ ಅಂದ್ರೆ ಅದು ಬರ ನಿರೋಧಕ ಶಕ್ತಿಯನ್ನ ಕೊಡುತ್ತೆ ಬೆಳೆಗಳಿಗೆ. ಮಳೆ ಬರಲಿಲ್ಲ ಅಂದ್ರೂ ಬರ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ, ಒಂದು ತಡ್ಕೊಳ್ಳೋ ಶಕ್ತಿ ಕೊಡುತ್ತದೆ ಬೆಳೆಗೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಕೂಡ ಈ ಮಧ್ಯಂತರ ಒಂದು ನಿರ್ವಹಣೆ ಕ್ರಮ ಅಂತ ಹೇಳ್ತೀವಿ. ಉದಾಹರಣೆ ಆತರ ಬರ ಪರಿಸ್ಥಿತಿ ಬಂದಾಗ ಪೊಟಾಷಿಯಂ ನೈಟ್ರೇಟ್ ಅನ್ನ ಸ್ಪ್ರೇ ಮಾಡಿ ಅಂತ. ಈ ಪೊಟಾಷಿಯಂ ನೈಟ್ರೇಟ್ ಅಂದ್ರೆ 13:045 ಅಂತ. ಅದನ್ನ 5 ಗ್ರಾಮ್ ಒಂದ್ ಲೀಟರ್ ನಲ್ಲಿ ಹಾಕೊಂಡು ಒಂದ್ ಸ್ವಲ್ಪ ಸ್ಪ್ರೇ ಮಾಡಿ ಅಂತ ನಾವ್ ಹೇಳ್ತೀವಿ ರೈತರಿಗೆ. ಅವಾಗ ಅದು ಸ್ವಲ್ಪ ಚೇತರಿಸಿಕೊಡ್ತದೆ. ಅವಾಗ ಪೊಟಾಷಿಯಂ ಅಂದ್ರೆ ಎಲೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ, ಆ ರಂಧ್ರಗಳನ್ನ ಮುಚ್ಚಿಕೊಳ್ಳೋ ರೀತಿಯಲ್ಲಿ ಮಾಡ್ತದ ಅದು ಅವಾಗ ಪೊಟಾಷದ. ಅದಕ್ಕೆ ಎವಾಪೊರೇಷನ್ ಅಂದ್ರೆ ಆ ತೇವಾಂಶ ಹೋಗೋದಿಲ್ಲ ಬೇಗ ಅದು ತನ್ನ ದೇಹದಿಂದ ಸಸ್ಯ ಭಾಗದಿಂದ. ಅದಕ್ಕಾಗಿ ಪೊಟಾಷ್ ಬಹಳ ಮುಖ್ಯವಾದ ಪೋಷಕಾಂಶ. ಇದುವರೆಗೆ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾ ಎಸ್ ಚನ್ನಕೇಶವ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಈ ಸಂದರ್ಶನದ ಮುಂದುವರಿದ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 MHz. ಈಗ ಕಾರ್ಯಕ್ರಮ ವಿವರಣೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಣ್ಣ, ಮಗಳ ಮದುವೆಗೆ ಬಟ್ಟೆ ಶಾಪಿಂಗ್ ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸ್, ಶರ್ಟಿಂಗ್ಸ್ ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು. ಕ್ವಾಲಿಟಿ ಸೂಪರ್. ಸೂಪರ್. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಚಂಡಮಾರುತದಿಂದ ಉಂಟಾಗುವ ಹಾನಿಯನ್ನು ನೀವು ತಡೆಯಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಮನೆಯಲ್ಲಿ ನೀವು ಸುರಕ್ಷಿತವಾಗಿರಬಹುದು. ಬಲಿಷ್ಠವಾದ ಕಿಟಕಿ ಬಾಗಿಲುಗಳನ್ನು ಹಾಕಿಸಿ ನಿಮ್ಮ ಮನೆಯನ್ನು ಸುರಕ್ಷಿತವಾಗಿರಿಸಿ. ಜೊತೆಗೆ ಈ ಎಚ್ಚರಿಕೆಗಳನ್ನು ಪಾಲಿಸಿ. ವಿದ್ಯುತ್ನ ಮೇನ್ ಸ್ವಿಚ್ ಹಾಗೂ ಗ್ಯಾಸ್ ಸಂಪರ್ಕ ಕಡಿತಗೊಳಿಸಿ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಳ್ಳಿ. ರೇಡಿಯೋ ಕೇಳಿ, ಅಧಿಕೃತ ಮುನ್ಸೂಚನೆಗಳತ್ತ ಮಾತ್ರ ಗಮನಹರಿಸಿ. ಅಧಿಕೃತ ಮುನ್ಸೂಚನೆ ಜಾರಿಯಾಗಿಲ್ಲದಿದ್ದಲ್ಲಿ ಬೇರೆಯವರ ಮೇಲೆ ಭರವಸೆ ಇಡಬೇಡಿ. ಕುದಿಸಿದ ಅಥವಾ ಕ್ಲೋರಿನ್ ಯುಕ್ತ ನೀರನ್ನು ಮಾತ್ರ